ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಕನ್ನಡ ಸಾಹಿತ್ಯ ಪರಿಷತ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ದತ್ತಿ ಪ್ರಶಸ್ತಿ ಪ್ರಕಟ. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ, ಹಲವೆಡೆ ಜಾಗೃತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಈಗ ಸಮಯ 6:51. ಇದೀಗ ನಮ್ಮ ರೈತ ಬಾಂಧವರಿಗಾಗಿ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ತಾರಸಿ ಕೃಷಿ ಅನುಭವ, ಈ ಕುರಿತು ಕಟೀಲಿನ ಅಪರ್ಣಾ ಕೆ ಅವರೊಂದಿಗೆ ಸಂದರ್ಶನ. ಬಳಿಕ ಅಡುಗೆ ಮನೆ ವಿಷಮುಕ್ತವಾಗಲು ನಾವೇನು ಮಾಡಬೇಕು, ಈ ಕುರಿತು ರಶ್ಮಿ ಕೆ ಅವರಿಂದ ಮಾಹಿತಿ ಕೇಳಲಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. RCF ನ ಸುಫಲ 15 15 15, ಈಗ ಭಾರತ್ NPK 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ್ಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ, ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಮೊದಲಿಗೆ ತಾರಸಿ ಕೃಷಿ ಅನುಭವ, ಈ ಕುರಿತು ಕಟೀಲಿನ ಅಪರ್ಣಾ ಕೆ ಅವರೊಂದಿಗಿನ ಸಂದರ್ಶನ ಕೇಳೋಣ. ಈಗ ನಮ್ಮ ಜೊತೆ ಕಟೀಲಿನ ಅಪರ್ಣಾ ಕೆ ಅವರಿದ್ದಾರೆ. ಮುಖ್ಯವಾಗಿ ತಾರಸಿ ಕೃಷಿಯಲ್ಲಿ ಅವರು ಹಲವಾರು ರೀತಿಯ ಗೆಡ್ಡೆ ಗೆಣಸುಗಳನ್ನು ಮತ್ತು ತರಕಾರಿಯನ್ನೆಲ್ಲ ಬೆಳೆಸ್ತಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಈಗ ನೀವು ಕಟೀಲಲ್ಲಿದ್ದು ಈ ತಾರಸಿ ಕೃಷಿ ಮಾಡಲಿಕ್ಕೆ ಏನು ಕಾರಣ? ಪ್ರಥಮವಾಗಿ ನಾನು ರೇಡಿಯೋ ಕೃಷಿರಂಗ ಕಾರ್ಯಕ್ರಮವನ್ನು ಪ್ರತಿದಿನವೂ ಕೇಳ್ತಿರ್ತೇನೆ. ಅದರಿಂದಲೇ ನನಗೆ ತಾರಸಿ ಕೃಷಿ ಮಾಡಿದರೆ ಏನು ಎಂಬ ಯೋಚನೆ ಬಂತು. ತದನಂತರ ಒಂದು ಸುಮಾರು 4-5 ನಾನು ಈ ಅಭ್ಯಾಸ ಮಾಡ್ತಾ ಇದ್ದೇನೆ. ನಿಮ್ಮಲ್ಲಿ ಜಾಗ ಇಲ್ಲ ಅಂತ ಅದು ಪ್ರಾರಂಭ ಮಾಡಿದ್ದು ಹೇಗೆ? ಹೌದು, ನನಗೆ ಇರುವುದು 15 ಸೆಂಟ್ಸ್ ಜಾಗ. ಆದರೆ ತಾರಸಿ ಕೃಷಿ ಕೃಷಿರಂಗದಿಂದಲೇ ನಾನು ಪ್ರಾರಂಭ ಮಾಡಿದೆ. ಈಗ 15 ಸೆಂಟ್ಸ್ ಅಂದ್ರೆ ಸುಮಾರು ಜನ ಒಂದು 5 ಸೆಂಟ್ಸಿನಲ್ಲಿ ಮನೆ ಇದ್ರೆ ಉಳಿದ 10 ಸೆಂಟ್ಸಲ್ಲಿ ಕೂಡ ಕೃಷಿಯನ್ನ ಮಾಡ್ತಾರೆ. ನೀವು ಹಾಗೆ ಮಾಡಲಿಲ್ವಾ? ಹೇಗೆ? ಹಾಗೆ ತೆಂಗಿನ ಸಸಿ ಉಂಟು 10 ಸೆಂಟ್ಸಲ್ಲಿ. ಆದರೆ ಸುತ್ತಮುತ್ತ ಎಲ್ಲ ಕಾಡು ಗಿಡಗಳಿಂದಾಗಿ, ನೆರಳಿನಿಂದಾಗಿ ನನಗೆ ಬಿಸಿಲು ಬೇಕಂದ್ರೆ ತಾರಸಿ ಮೇಲೆ ಹೋಗ್ಬೇಕು, ಅದು ಕಂಡ್ಕೊಂಡೆ ನಾನು. ಏನೂ ಬಿಸಿಲು ನೆಲದಲ್ಲಿ ಬೀಳ್ತಾ ಇಲ್ಲ, ಆದ್ರಿಂದ ನೆಲದಲ್ಲಿ ಕೃಷಿ ಮಾಡುವುದು ಕಷ್ಟ ಅಂತ ಅನಿಸ್ತು. ಹೌದು. ತಾರಸಿ ಕೃಷಿ ಪ್ರಾರಂಭ ಮಾಡಿದ್ದು ಹೇಗೆ ನೀವು? ತಾರಸಿ ಕೃಷಿ ಪ್ರಾರಂಭ ಮಾಡಿದ್ದು ಒಂದಿನ ಈ ರೇಡಿಯೋ ಆಕಾಶವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಕೇಳಿದೆ. ಪ್ಲಾಸ್ಟಿಕ್ ಗೋಣಿಯಲ್ಲಿ ಮಣ್ಣು ತುಂಬಿಸಿ ಒಂದೊಂದೇ ದಿನ ಹೀಗೆ ಮಾಡ್ತಾ ಒಂದು 8-10 ಗಿಡಗಳನ್ನು ನೆಟ್ಟೆ. ಮೊದಲು ಬೀಜ ಮೊಳಕೆ ಹಾಕಿ. ಯಾವ ತರದ ಗಿಡ ಅದು? ಗಿಡ ಅಲ್ಲ, ಮೊಳಕೆ ಹಾಕುವ ಬೀಜ ಹಾಕಿ. ಹೌದು. ಆಮೇಲೆ ಗಿಡ ಅಂತ ಮಾಡುದು ಬದನೆ ಸಸಿ ಕೆಳಗೆ ಮಾಡಿ ಮೇಲೆ ನೆಟ್ಟೆ. ಸರಿ. ಇದರಲ್ಲಿ ಫಸ್ಟಿಗೆ ಮಾಡಿದಾಗ ಹೇಗೆ ಅನಿಸ್ತು? ತುಂಬಾ ಖುಷಿ ಆಯ್ತು. ಶುರುವಿಗೆ ನಾನು ತಾರಸಿಯಲ್ಲಿ 2 ಮಲ್ಲಿಗೆ ಗಿಡ ನೆಟ್ಟು ಸ್ವಲ್ಪ ದಿನ ಮಾರಾಟವೂ ಮಾಡಿದೆ. ದಿನಕ್ಕೆ ಸಾಮಾನ್ಯ 70 ರೂಪಾಯಿ ಸಿಕ್ತಿತ್ತು. ಆ ತರ ಈಗ ಅಲ್ಲಿ ನಮ್ಮ ಪಕ್ಕದ ಮನೆ ಒಂದು ಹುಡುಗಿ ಕೊಂಡೋಗ್ತಿತ್ತು ಕಿನ್ನಿಗೋಳಿ ಎಂಬ ಜಾಗಕ್ಕೆ. ಆದರೆ ಅದು ನನಗೆ ಹೋಗಿ ಕೊಂಡೋಗಿದ್ರಲ್ಲಿ ಲಾಭ ಇಲ್ಲ. ಆಮೇಲೆ ಕೊರೋನಾ ನಂತರ ಪೂಜೆ ಪುರಸ್ಕಾರಗಳೆಲ್ಲ ಕಡಿಮೆ ಆದವು. ಆಮೇಲೆ ಆ ವಿಷಯವನ್ನು ಬಿಟ್ಟೆ. ಈಗ ಮನೆಗೆ ಬೇಕಾದ ಪೂಜೆಗೆ ಮಾತ್ರ ಮಲ್ಲಿಗೆ ಗಿಡ ಮಾಡ್ತಾ ಇದ್ದೇನೆ. ಮಲ್ಲಿಗೆಯಿಂದ ಪ್ರಾರಂಭವಾದ ತಾರಸಿ ಕೃಷಿ ಎಲ್ಲಿವರೆಗೆ ಬಂತು? ಈಗ ಎಲ್ಲ ಗಿಡಗಳು ಉಂಟು, ನನಗೆ ತುಂಬಾ ಖುಷಿ ಆಗ್ತದೆ. ಈ ಸಲ ಟೊಮೆಟೊ ಒಂದು 5 kg ಟೊಮೆಟೊ ಆಗಿದೆ 10 ಗಿಡಗಳಲ್ಲಿ, ದೊಡ್ಡ ದೊಡ್ಡ ಟೊಮೆಟೊ. ಈಗ ನಿಮ್ಮ ತಾರಸಿಯಲ್ಲಿ ಸುಮಾರು ಎಷ್ಟು ಗಿಡಗಳನ್ನು ಬೆಳೆಸಿದ್ದೀರಿ ಮತ್ತೆ ಹೇಗೆ ಬೆಳೆಸಿದ್ದೀರಿ? ತಾರಸಿ ತೋಟದಲ್ಲಿ ಬದಿಯಿಂದ ನಾನು ನಡ್ತಾ ಬಂದೆ. ಒಂದು ಕಡೆ ಒಂದು ಕುಂಬಳಕಾಯಿ ಗಿಡ, ಇನ್ನೊಂದು ಕಡೆ ಸೌತೆ ಗಿಡ. ಅಂದ್ರೆ ನನಗೆ ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ನಾನು ತಾರಸಿ ಗಿಡ ನೆಟ್ಟೆ. ಕಾರಣ ಏನಂದ್ರೆ ಮೆನ್ಯೂರ್ ತುಂಬಾ ಹಾಕ್ಬೇಕಾಗ್ತದೆ, ಅಷ್ಟು ವ್ಯಯ ಮಾಡುವಷ್ಟು ಅವಶ್ಯಕತೆ ಇಲ್ಲ. ಮಾರಾಟಕ್ಕಾಗಿ ನಾನು ಮಾಡಿದ್ದಲ್ಲ. ನಮಗೆ ಸುಮಾರು ಸಮಯಗಳಿಂದ ಏನೂ ತರಕಾರಿಗೆ ನಾನು ಹೊರಗಿಂದ ತರ್ತಾ ಇಲ್ಲ. ಈಗ ಮೊದಲಿಗೆ ಪ್ರಾರಂಭ ಮಾಡಿದ್ದೆ ಅಂತ ಮೊದಲು ಶುರು ಮಾಡಿದ್ದೆ ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಟೊಮೆಟೊ, ಅದು ಇದ್ರೆ ಒಂದು ಸಾರಾಗ್ತದೆ. ಸರಿ, ಆದ್ರಿಂದ ಮೊದಲಿಗೆ ಕಾಯಿ ಮೆಣಸು ಕೆಳಗೆ ಚಟ್ನಿಗೆ ಹಾಕುವಾಗ ಮೇಲೆ ಹೋಗಿ ಓಡಿ ಬಂದು ಚಟ್ನಿಗೆ ತಂದು ಹಾಕಿದ ದಿನ ಉಂಟು ನಾನು. ಅಷ್ಟು ಕೂಡ ನಿಮಗೆ ಬೇಕಾದ? ತುಂಬಾ ಖುಷಿ, ತುಂಬಾ ಖುಷಿ. ಈಗ ಟೊಮೆಟೊ ಮತ್ತೆ ಕೊತ್ತಂಬರಿ ಸೊಪ್ಪು ಇಂಥದ್ದೆಲ್ಲ ನಮ್ಮ ಊರಿನ ಬೆಳೆ ಅಲ್ಲ, ಅಲ್ಲ ಬೇರೆದೆಲ್ಲ ನಮ್ಮ ಊರಿನ ಬೆಳೆ. ಸರಿ, ಈಗ ಕಾಯಿ ಮೆಣಸು ನಮ್ಮ ಊರಿನಲ್ಲಿ ಬೆಳೆಸ್ತೇವೆ. ಈ ಕೊತ್ತಂಬರಿ ಸೊಪ್ಪು ಮತ್ತೆ ಟೊಮೆಟೊವನ್ನು ಹೇಗೆ ಬೆಳೆಸಿದ್ರಿ? ಟೊಮೆಟೊ ಗಿಡ ನಾನು ಬೀಜ ಹಾಕಿದ್ರೆ ಮೊಳಕೆ ಬರೋದಿಲ್ಲ, ಹೀಗೆ ಎಸೆದ ಗಿಡವನ್ನು ತಂದು ಮುದ್ದಿನಿಂದ ತಂದು ಮೇಲೆ ಟಾರಸಿಯಲ್ಲಿ ಮಣ್ಣಿನಲ್ಲಿ ಹಾಕಿದ ಗಿಡ ಅಷ್ಟು ಫಲಭರಿತ ಆಗಿತ್ತು, ಫಲಭರಿತ ಆಗಿದೆ. ಈ ಸಲದ ಟೊಮೆಟೊ ನಾನು ನಮಗೆ ಸಾಕಾಗಿ ಮಾರಾಟ ಇಲ್ಲ, 10 ರೂಪಾಯಿ ಅದಕ್ಕೇನು ಹೆಚ್ಚಿಸಲಿಲ್ಲ. ನಮ್ಮ ಮನೆಯವರ ಶಾಲೆ ಟೀಚರ್ಸು ನಾನು ಹಲವಾರು ಮಂದಿಗೆ 1/2 kg ಟೊಮೆಟೊವನ್ನು ಹೀಗೆ ಕೊಟ್ಟು ಬಿಟ್ಟಿದ್ದೇನೆ, ಅಂದ್ರೆ ಅವರು ಸಹ ಉಪಯೋಗಿಸಿಕೊಳ್ಳಿ ಎಂಬ ಅರ್ಥದಲ್ಲಿ. ಈಗ ನೀವು ಹೇಳಿದ್ರಿ ಎಲ್ಲೋ ಆದಂತಹ ಗಿಡವನ್ನು ತಂದು ಪ್ರಾರಂಭ ಮಾಡಿದ್ದೀರಿ. ಹೌದು. ಈಗ ಟೊಮೆಟೊ ಗಿಡ ಮಾಡುವುದು ಹೇಗೆ? ಟೊಮೆಟೊ ಗಿಡ ನಾವು ಈಗ ತರಕಾರಿ ಹೆಚ್ಚುವಾಗ ಇದ್ದ ಬೀಜ ಎಸೆದ್ರೆ ಅದು ಗಿಡ ಆಗ್ತದೆ. ಆ ಗಿಡ ಒಳ್ಳೆದಿದ್ರೆ ಅದಕ್ಕೆ ನೀವು ಕೂಡಲೇ ಬೂದಿ, ಆಮೇಲೆ ನಾನು ಒಂದು ಮಡಿಕೆಯಲ್ಲಿ ಗೊಬ್ಬರ ಮಾಡ್ತೇನೆ. ನಿಮ್ಗೆ ಗೊತ್ತಿರ್ಬೋದು ಇಲ್ಲಿ ರಾಮಕೃಷ್ಣ ಮಿಷನ್ ಅವರು ಕಾಕ್ಪಿಟ್ ಎಲ್ಲ ಹಾಕಿ ನಮ್ಮ ದಿನನಿತ್ಯದ ತರಕಾರಿಯ ವೇಸ್ಟ್ ಅನ್ನು ಆ ಮಡಿಕೆಗೆ ಹಾಕುದು. 3 compartment ಉಂಟು ಆ ಮಡಿಕೆ, ಮಣ್ಣಿನ ಮಡಿಕೆ. ಅದಕ್ಕೆ ಈ ತರಕಾರಿ ಹಾಕುದು, ಸ್ವಲ್ಪ ಕಾಕ್ಪಿಟ್ ಹಾಕುದು. ಅದು ಒಂದು 15 ದಿನದಲ್ಲಿ ತುಂಬುತ್ತದೆ 2ನೇ ಅಡಿಯ ಮಣ್ಣಿನ ಮಡಕೆಯಲ್ಲಿ. ಅದು ತುಂಬಾ ಒಳ್ಳೇದಾಗ್ತದೆ ಈ ಗಿಡಕ್ಕೆ. ನನ್ನಲ್ಲಿ 6 ಉಂಟು ಅದು. ಆದ್ರೆ ನಮ್ಮಲ್ಲಿ 4 ಜನ ಆದ್ರೆ ತುಂಬಾ ತರಕಾರಿ ಬೇಕಾಗ್ತದೆ ಅದಕ್ಕೆ. ಆದ್ರೆ ಈ ಕಾಕ್ಪಿಟ್ ಎಲ್ಲ ಸೇರಿ ತುಂಬಾ ಒಳ್ಳೇದಾಗ್ತದೆ, ಬೇಗ ಗೊಬ್ಬರ ಸಿಗ್ತದೆ. ಹುಳ ಉಂಟು ಅದರಲ್ಲಿ, ಆ ಹುಳ ಬೇಗ ಗೊಬ್ಬರ ಮಾಡ್ತದೆ. ಆ ಹುಳ ಉಪದ್ರ ಕೊಡುದಿಲ್ಲ? ಇಲ್ಲ, ಹೊರಗೆ ಬರುವುದೇ ಇಲ್ಲ ಅದು. ಆ ಹುಳದಿಂದ ಬೇರೆ ಯಾವ್ದಾದ್ರು ಕೂಡ ಈ ಇರುವೆಗಳು ಇಂಥದ್ದೆಲ್ಲ ಬರುವಂತಹ ಕಾಟ ಬರುವುದಿಲ್ಲ? ಅಪರೂಪ ಒಂದು ಇರುವೆ ಬಂದದ್ದು, ಅದು ಸಿಹಿ ಮಾವಿನ ಹಣ್ಣು ಚಿಕ್ಕು ಹಣ್ಣು ಎಲ್ಲ ಹಾಕಬಾರದು. ಅದಕ್ಕೆ ಇರುವೆಗಳು ಬರ್ತವೆ, ಓಡುವ ಇರುವೆ. ಇಲ್ಲದಿದ್ರೆ ಯಾವ ಇರುವೆಯೂ ಬರುವುದಿಲ್ಲ, ಒಳ್ಳೆ ಗೊಬ್ಬರ ಆಗ್ತದೆ ಅದು. ಈ ತರಿ ತರಿಯಾಗಿ ಬಿಡಿ ಬಿಡಿಯಾಗಿ ಬೀಳ್ತದೆ, ಆ ಹುಳಗಳನ್ನು ನೋಡುವಾಗ ಆನಂದ ಆಗ್ತದೆ. ಒಂದು ಎಷ್ಟು ಗಟ್ಟಿಯ ಬದನೆ ತುದಿಯನ್ನು, ಬದನೆಯ ಬುಡವನ್ನು ಅವುಗಳು ಹೇಗೆ ಮೆತ್ತಗೆ ಮಾಡಿ ಪುಡಿ ಮಾಡ್ತವೆ ಅಂದ್ರೆ ಮನುಷ್ಯನಿಂದ ಸಾಧ್ಯ ಇಲ್ಲ, ಕುಟ್ಟಿ ಪುಡಿ ಮಾಡಿದ್ರು. ಆ ಹುಳದಿಂದ ಆಗುವ ಗೊಬ್ಬರ ಉಂಟಲ್ಲ ಸರ್, ತುಂಬಾ ಒಳ್ಳೇದುಂಟದು. ಅದು ಸರಿ. ಈಗ ಇದಕ್ಕೆ ನಿಮಗೆ ಮನೆಯಲ್ಲಿ ಇರುವಂತಹ ಎಲ್ಲ ಐಟಮ್ ಅನ್ನು ಹಾಕ್ಲಿಕ್ಕೆ ಆಗ್ತದೆ ಹೇಗೆ? ಕಸ ಅಂದ್ರೆ ನಾವು ತರಕಾರಿ ಇದೇ ಹಾಕುದು, ಬೇರೆ ಏನು ಹಾಕುದಿಲ್ಲ, ಬೇರೆ ಏನು ಹಾಕುದಿಲ್ಲ, ಬರೀ ತರಕಾರಿ. ಹೌದು, ಸೌತೆ, ಕುಂಬಳ, ಟೊಮೆಟೊ ಸಿಪ್ಪೆ, ಗೆಣಸು. ತುಂಡು ಮಾಡುವಾಗ ಏನೇನು ಸಿಗ್ತದೆ, ಕೆಲವು ಹಾಳು ಇರುತ್ತಲ್ಲ, ನೀರುಳ್ಳಿ ಸಿಪ್ಪೆ, ಬಟಾಟೆ ಸಿಪ್ಪೆ, ಎಲ್ಲ ತರಕಾರಿಯೂ ಇದೇ ಹಾಕುದು. ಒಂದು ಸಲ ನಾನು ಬರೀ ಎಲೆ ಉಂಟಲ್ಲ, ಒಣಗಿದ ಎಲೆಯನ್ನು ಹಾಕಿ ನೋಡಿದೆ, ಅದು ಸಹ ತಿಂತದೆ. ಅದು ತರ ಹಾಕುದು, ಪುಡಿ ಪುಡಿ ಮಣ್ಣು, ಅದರ ಮೇಲೆ ಗೊಬ್ಬರ ಹಾಕುದು. ಗೊಬ್ಬರ ಅಂದ್ರೆ ಇದೆ, ನಾನು ಈ 3ನೇ ಯೂಸ್ ಮಾಡುದು, ನೆಲಕಡಲೆ ಹಿಂಡಿ, ಇದು ಮಣ್ಣಿನ ಮಡಿಕೆಯ ಗೊಬ್ಬರ, ಬೂದಿ. ಇದು ಇಷ್ಟನ್ನು ಮಿಕ್ಸ್ ಮಾಡಿ ಮಣ್ಣಿನ ಜೊತೆ ಅದರಲ್ಲಿ ಬೀಜ ಹಾಕುದು, ಮೊಳಿತದೆ ಬೀಜ. ನಾನು ಯಾವಾಗಲೂ ಬೀಜ ಹಾಕ್ತಾ ಇರ್ತೇನೆ, ಒಂದು ಸತ್ರ ಮತ್ತೊಂದು ಹಾಕುದು. ಒಳ್ಳೆ ನೀರು ಹಾಕಿ 2 ದಿನ ಅಳಸಂದೆ ಆದ್ರೆ 1 ದಿನ ನೀರಿನಲ್ಲಿ ನೆನೆಸಿ ಇಟ್ಟು ಬೀಜ ಹಾಕ್ತೇನೆ, ಆಗ ಬೇಗ ಗಿಡ ಆಗ್ತದೆ ಅದು. ಸರಿ, ಹೌದು. ಈಗ ಈ ಗಿಡವನ್ನ ನೀವು ಪಾಟ್ಗಳಲ್ಲಿ ನೆಡ್ತಿರೋ ಹೇಗೆ? ಕೆಲವನ್ನು ಪಾಟಲ್ಲಿ ನೆಟ್ಟಿದ್ದೇನೆ, ಆದ್ರೆ ಪಾಟಿನಿಂದಾಗಿ ಅದರಲ್ಲಿ ಕೈ ಹಾಕಿ ಹುಲ್ಲು ಬಂದದನ್ನೆಲ್ಲ ತೆಗಿಲಿಕ್ಕೆ ಕಷ್ಟ ಆಗ್ತದೆ. ಆದ ಕಾರಣ ನಮ್ಗೆ ಒಂದು ಸಾಮಾನ್ಯ ಇಷ್ಟು ಜಾಗ ಅಂದ್ರೆ 1 ಫೀಟ್ ಜಾಗದಲ್ಲಿ ಆ ಗಿಡ ನೆಟ್ಟರೆ ನನ್ಗೆ ಅದಕ್ಕೆ ಬೇಕಾದ ರೀತಿಯಲ್ಲಿ ಅದನ್ನು ಕ್ಲೀನ್ ಮಾಡಿ ಹುಲ್ಲು ತೆಗೆಯುದು, ಈಟ್ ಹಾಕುದು, ಇಲ್ಲದ್ರೆ ಹುಲ್ಲು ಮೆನ್ಯೂರು ತಿಂತದಲ್ಲ. ಆದ ಕಾರಣ ಅದನ್ನು ಹಾಗೆ ಓಪನ್ ಆಗಿ ಬೆಳೆಸ್ತಾ ಇದ್ದೇನೆ. ಓಪನ್ ಆಗಿ ಅಂತ ಹೇಳಿದ್ರೆ ಅದಕ್ಕೆ ಈ ಪ್ಲಾಸ್ಟಿಕ್ ಗೋಣಿ ಕೂಡ ಇಲ್ಲ, ಗೋಣಿ ಇಲ್ಲ, ಪ್ಲಾಸ್ಟಿಕ್ ಗೋಣಿಯ ಮೇಲೆಯೇ ಮಣ್ಣು ಹಾಕಿ ಬೆಳೆಸುದು. ಅದು ನನಗೆ ಸುಲಭವಾಗಿದೆ, ಯಾಕಂದ್ರೆ ನೀರು ಕೂಡ ಎಷ್ಟು ಬೇಕು ಅಷ್ಟು ಅಂತ ಗೊತ್ತಾಗ್ತದೆ ನನಗೆ ಕಣ್ಣಿನಿಂದ. ಹೊರಗೆ ಹೋಗುದಿಲ್ಲ, ಹೊರಗೆ ಹೋದ್ರೆ ಹಾಕಿದ ಮೆನ್ಯೂರು ವೇಸ್ಟ್ ಆಗ್ತದೆ. ಅದಕ್ಕೆ ಆ ಸಪೂರ ತೂತು ತೂತು ಇರುವ ಬಕೆಟ್ನಿಂದ ನೀರು ಹಾಕುದು, ಅದರಲ್ಲೇ ಗೊಬ್ಬರವನ್ನು ಮಿಕ್ಸ್ ಮಾಡಿ ಅದರಿಂದ ಹಾಕಿದ್ರೆ ಎಷ್ಟು ಬೇಕೋ ಆ ಗಿಡಕ್ಕೆ ಅಷ್ಟೇ ಸಾಕಾಗ್ತದೆ. ಆದ್ರೆ ಮಳೆಗಾಲದಲ್ಲಿ ಆಗುವಾಗ ಇದು ಕೊಚ್ಚಿ ಹೋಗುದಿಲ್ಲ? ಮಳೆಗಾಲದಲ್ಲಿ ನೀರು ಹಾಕುವ ಅಗತ್ಯ ಇಲ್ಲ, ನಾನು ಗಟ್ಟಿಯ ಗಟ್ಟಿ ಹಾಕಿಬಿಡುದು. ಬಿಸಿಲು ಇದ್ದ ದಿನ ಈ ಬೂದಿ ಗಟ್ಟಿ ಹಾಕುದು, ನೆಲಗಡಲೆ ಹಿಂಡಿ ಹೀಗೆ ಹುಡಿ ಹುಡಿಯೇ ಹಾಕುದು, ಅದರಲ್ಲಿ ಏನು ತೊಂದರೆ ಆಗುದಿಲ್ಲ. ಅದು ಸರಿ, ಆದ್ರೆ ಈ ಮಣ್ಣು ನೀವು ಓಪನ್ ಆಗಿ ಇಟ್ಟಿದ್ದೀರಲ್ಲ, ಅದು ಈ ಮಳೆಯಿಂದಾಗಿ ಜೋರು ಮಳೆಯಿಂದಾಗಿ ಕೊಚ್ಚಿಕೊಂಡು ಹೋಗುದು. ಜೋರು ಮಳೆಗಾಲದಲ್ಲಿ ಸ್ವಲ್ಪ ತೊಂದರೆ ಉಂಟಾಗ್ತದೆ, ಅದಕ್ಕೆ ಜೋರು ಮಳೆಯಲ್ಲಿ ನಾನು ಬಿಟ್ಟು ಬಿಡ್ತೇನೆ. ನನಗೆ ಎಷ್ಟು ಬೇಕೋ ಯಾವುದು ಗಟ್ಟಿ ಇದ್ದದ್ದು ಬೇರು ಇದ್ದದ್ದು ಅದನ್ನು ಮಾತ್ರ ಮಾಡ್ತೇನೆ. ಆದ್ರೂ ನಮಗೆ ಬೇಕಾದಷ್ಟು ಮಳೆಗಾಲದಲ್ಲಿಯೂ ನಾನು ಮಾಡ್ಕೊಂಡಿದ್ದೇನೆ. ನನಗೆ ಈ ಯಾವುದು ಕ್ಯಾಬೇಜು ಬೀಟ್ರೂಟು ಅದು ಮಾಡಲಿಲ್ಲ, ಮೂಲಂಗಿಯೂ ಮಾಡಿ ನೋಡಿದ್ದೇನೆ, ಒಳ್ಳೆ ಬರ್ತದೆ ಮೂಲಂಗಿ, ಮಾತ್ರ ಅದು ಅಷ್ಟು ನಮಗೆ ಇಷ್ಟ ಆಗುದಿಲ್ಲ ಮೂಲಂಗಿ. ಬಾಕಿ ಈ ನಮ್ಮ ಈ ಸುತ್ತಮುತ್ತ ಇರುವ ಊರಿನ ತರಕಾರಿ ಎಲ್ಲ ಮಾಡಿ ನೋಡಿದ್ದೇನೆ, ಬೆಂಡೆ ನೋಡಿದ್ದೇನೆ. ಇನ್ನು ವಿಶೇಷವಾಗಿ ಹೇಳುದಂದ್ರೆ ನಮ್ಮಲ್ಲಿ ತೊಂಡೆಕಾಯಿ ಉಂಟಲ್ಲ, ಅದನ್ನು ನಾನು ಬುಡದಲ್ಲಿ ನೆಟ್ಟು, ತೆಂಗಿನ ಮರದ ಮಧ್ಯೆ ನೀವು ಕೇಳಿದ್ರಲ್ಲ 10 ಸೆಂಟ್ಸ್ ಜಾಗದಲ್ಲಿ ಒಂದು ಗುಂಡಿ ತೋಡಿ ಅದರಲ್ಲಿ ಇದು ತೊಂಡೆ ಗಿಡ ಮಾಡಿ ಮೇಲೆ ಹಗ್ಗದ ಮೂಲಕ ಟೆರೆಸ್ಗೆ ಕಳಿಸಿದ್ದು. ಅಲ್ಲಿ ಚಪ್ಪರದ ತರ 4 ಹಗ್ಗ ಹಾಕಿ 4 ಆಂಗ್ಲರ್ ಹೊಡೆದು ಅದಕ್ಕೆ ಹಗ್ಗ ಕಟ್ಟಿ, ಇದು ಬಟ್ಟೆ ಒಣಗಿಸುವ ಹಗ್ಗ ಇದೆ ಅಲ್ಲ ಅದರಲ್ಲಿ ಹೋಗ್ತದೆ ಅದು. ಯಾವುದು ತೊಂಡೆಯ ಬಳ್ಳಿ ಚಿಗುರಿ, ಒಳ್ಳೆ ತೊಂಡೆ ಆಗಿದೆ. ನಾನು ಕಳೆದ ಬಾರಿ ವಾರದಲ್ಲಿ 2-3 ಕೆಜಿ ಅಂಗಡಿ ಕೊಟ್ಟಿದ್ದೇನೆ ತೊಂಡೆಕಾಯಿ. ಹೌದು, ತುಂಬಾ ಒಳ್ಳೆಯ ಜಾತಿಯ ತೊಂಡೆಕಾಯಿ. ಅದು ಮಾತ್ರ ಕೆಳಗಡೆ ನೆಟ್ಟದ್ದು, ಮೇಲ್ಗಡೆ ಬೀರ್ ಕೊಟ್ಟದ್ದು. ಅಂದ್ರೆ ಕೆಳಗಿಂದ ಮೇಲೆವರೆಗೆ ಹೋಗಿ. ಹೌದು, ಹೋಗ್ಲಿಕ್ಕೆ ಬಾವಿ ಹಗ್ಗ ಉಂಟಲ್ಲ, ಒಮ್ಮೆ ಏರಿಸಿದ್ರೆ ಸಾಕು ಮತ್ತೆ ಅದು ಅದರಷ್ಟಕ್ಕೆ ಹೋಗಿಕೊಳ್ತದೆ, ಹರಡ್ತದೆ ಹರಡ್ತದೆ. ಸರಿ, ಸಾಮಾನ್ಯವಾಗಿ ತೊಂಡೆಕಾಯಿ ಅಂತ ಹೇಳಿದ್ರೆ ವರ್ಷದ 12 ತಿಂಗಳು ಕೂಡ ನಿಮಗೆ ಅದರಲ್ಲಿ ತೊಂಡೆ ಸಿಗ್ತದೆ. ಸಿಗ್ತದೆ. ಈ ಒಂದು ಸಲ ನೀವು ಮೊದಲಿಗೆ ನೆಡುವಾಗ ಈ ಮಣ್ಣಿನ ಮೇಲೆ ನೀವು ಈ ತರದ ಗೊಬ್ಬರ ಹಾಕಿ ಈ ತರ ನೆಡ್ತೀರಿ ಹೇಳಿದ್ರಿ. ಸರಿ, ಎಲ್ಲ ಗಿಡಗಳಿಗೂ ಕೂಡ ಒಂದೇ ತರದ ಕೃಷಿಯ ಹೇಗೆ? ಹೌದು, ನಾನು ನನ್ನಲ್ಲಿ ಇರುವ ಗೊಬ್ಬರ ಅಂದ್ರೆ ಅಷ್ಟೇ, ಯಾಕಂದ್ರೆ ಇಲ್ಲ ಅಂತ ಹೇಳಲಿಕ್ಕೆ ಒಂದು ವಾರಣಾಸಿಯವರ ಗೊಬ್ಬರ ತರ್ತೇನೆ, ಅದರಲ್ಲಿ ಏನು ಇದು ಇಲ್ಲ ಅಂತ, ಕ್ರಿಮಿ ಹೆಚ್ಚು ಹೊಟ್ಟೆಗೆ ಹೋಗಬಾರದು ಅಂತ, ಕ್ರಿಮಿ ನಾಶಕ ಆಗ್ಬೇಕು ಎಂಬ ಆಸೆ ಇದೆ, ಅದರಿಂದ ಅದು ಸ್ವಲ್ಪ ಒಳ್ಳೆಯ ಗೊಬ್ಬರ ಅಂತ ಹೇಳುದು. ಹೌದು, ಅದನ್ನು ಹಾಕ್ತೇನೆ. ಬೇರೆ ಯಾವುದೇ ರೀತಿಯ ಗೊಬ್ಬರ ಬೇರೆ ಯಾವುದು ಹಾಕುದಿಲ್ಲ. ಹುಳ ಬಂದ್ರೆ ನೀಮ್ ಆಯಿಲ್ ಪ್ಲಸ್ ಸಾಬೂನಿನ ಹುಡಿ ನೀರು ಮಾಡಿ ಇದು ಸ್ಪ್ರೇ ಮಾಡ್ತೇನೆ. ಮೆಣಸಿನಕಾಯಿಗೆ ಅದು ಜಾಸ್ತಿ ಬರ್ತದೆ, ಬೂದು ರೋಗ, ಬೂದು ಎಲೆ ಬೂದಿ ಆಗುದು. ಬದನೆ ಗಿಡಕ್ಕೂ ಹಾಗೆ, ಇಷ್ಟು ಉದ್ದದ ಮೊನ್ನೆ ಫೋಟೋ ತೆಗೆದಿದೆ, ಬಹಳ ದೊಡ್ಡ ಹುಳಗಳು ಲಾರ್ವಾಗಿ ಇದಾಗುವದ್ದು, ಅದು ನಾವೇ ನೋಡ್ಲಿಲ್ಲ, ಕೇಸರಿ ಬಣ್ಣದ ಹುಳಗಳು. ನಮಗೂ ಆಶ್ಚರ್ಯ ಆಯ್ತು, ಅದನ್ನು ಕೊಲ್ಲಿಕ್ಕೂ ಮನಸ್ಸು ಬರಲಿಲ್ಲ, ಇಡೀ ಗಿಡವೇ ತಿಂದು ಬಿಟ್ಟಿದೆ ಬದನೆ ಗಿಡ. ಅದು ನಾವೇ ಫೋಟೋ ಹಾಕೋಣ ಅಂತ ಆಯ್ತು. ಹಳದಿ 3 ಕಲರ್ ಇದ್ದು ಹುಳಗಳು, ಅದು ಎಲ್ಲಿಂದ ಬಂದವ? ಇಂತಹ ಹುಳಗಳಿಗೆ ನೀವು ಹೇಳಿದ್ರಲ್ಲ ಈ ನೀಮ್ ಆಯಿಲ್ ಮತ್ತೆ ಸಾಬೂನಿನ ನೀರು, ಅದಕ್ಕೆ ಹೋಗುದಿಲ್ವ? ಅದಕ್ಕೆ ನಮಗೆ ಗೊತ್ತಾಗ್ಲಿಲ್ಲ, ಅದು ಅದು ಅಡಿಭಾಗದಲ್ಲಿ ತಿಂದು ಮೇಲೆ ಎಲ್ಲ ಯಾಕೆ ನಾಶ ಆಗ್ತದೆ ಹೇಳು, ಅಷ್ಟು ಕಣ್ಣಿಗೆ ಕಾಣದೇ ಇದ್ದ ಹುಳ ಅದು. ಅಂದ್ರೆ ಎಲೆ ತರನೇ ಇದೆ, ಆಮೇಲೆ ಅದು ಕೆಂಪಾಗುವಾಗ ಕೆಂಪಾದ ಹಾಗೆ ಕಂಡುಬಿಟ್ಟಿತು, ನಮ್ಮ ಕಣ್ಣಿಗೆ ಕಾಣದೇ ಆಗಿತಾ ಏನ? ಹಾಗಾಗಿ ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ಲ ಸರ್. ಇದಕ್ಕೆ ಹುಳದ ಬಾಧೆ ಒಂದು ಮೊದಲಿನಲ್ಲೂ ಇರುವಂತಹದ್ದೇ. ಹೌದು, ಹುಳದ ಜೊತೆ ಪ್ರಾಣಿಗಳದ್ದು ತೊಂದರೆ ಇಲ್ವಾ? ಟೆರೆಸ್ ಅಲ್ಲಿ ಪ್ರಾಣಿಗಳು ಬರಲಿಲ್ಲ, ಈಗ ಮಂಗಗಳು ಸ್ವಲ್ಪ ಬರ್ತವೆ, ಅಲ್ಲ ಸುತ್ತಮುತ್ತ ಎಲ್ಲ ಮರಗಳಿವೆ. ಒಂದು ಸಲ ಬದನೆ ತಿಂದು ಹೋಗಿದೆ, ಮತ್ತೆ ಏನು ಉಪದ್ರ ಮಾಡಲಿಲ್ಲ. ನವಿಲು ಕೂಡ ಬರ್ತದೆ, ಆದ್ರೆ ಅದು ಸಹ ನನಗೆ ಇಷ್ಟರವರೆಗೆ ಉಪದ್ರ ಮಾಡಲಿಲ್ಲ. ಟೆರೆಸಿಗೆ ಬರುವಷ್ಟು ಉಪದ್ರ ಮಾಡಲಿಲ್ಲ. ಸರಿ, ಕೆಳಗಡೆ ಬಂದು ಹೋಗ್ತಿದ್ದೆ. ಈಗ ನೀವು ಗೆಡ್ಡೆಗಳನ್ನು ಮಾಡಿದ್ದೀರಿ? ಹೌದು. ಯಾವ್ಯಾವ ಗೆಡ್ಡೆಗಳನ್ನೆಲ್ಲ ಮಾಡ್ತೀರಿ? ಸುವರ್ಣ ಗಡ್ಡೆ ಮಾಡಿದ್ದೇನೆ, ಅದು ಒಂದು ಮುದ್ದೆ ಆಗಿ ಒಂದೇ ಕಡೆ ಮಾಡಿದ್ದೇನೆ, ಒಂದು ಸೈಡಿಗೆ, ಅದು ಉಪದ್ರ ಬೇಡ ಅಂತ ಹೇಳಿ, ಅದು ತಡವಾಗಿ ಬೆಳೆಯುವ ಗಿಡ. ಸುವರ್ಣ ಗಡ್ಡೆ ತಗೊಂಡಿದ್ದೇನೆ, ಬಹಳ ಇಲ್ಲ, 1.5 ಕೆಜಿ ಆಗುವಷ್ಟು ಬೆಳೀತದೆ, ಮಣ್ಣು ತುಂಬ ಹಾಕ್ತಾ ಹೋದ್ರೆ ಮತ್ತು ದೊಡ್ಡದಾಗ್ತದೆ. ಆಮೇಲೆ ಅರಸಿನ ಉಂಟಲ್ಲ ಸರ್, ಅದು ತನ್ನಷ್ಟಕ್ಕೆ ಬಿಸಾಡಿ ಅದಕ್ಕೆ ಮಣ್ಣು ಹಾಕಿದೆ, ತುಂಬ ಸುವಾಸನೆಯುಕ್ತ ಅರಸಿನ ಪುಡಿ ಮಾಡಿಟ್ಟಿದ್ದೇನೆ. ಅದು ಈ ಶೀತ, ಈಗಿನ ಈ ಕೊರೋನಾ ಸಮಯದ ಕಾಯಿಲೆ, ಹಾಲಿಗೆ ಅರಸಿನ ಹುಡಿ ಹಾಕಿ ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೇದು. ಎಲ್ಲ ತೆಗೆದು ತೊಳೆದು ಪೀಸ್ ಪೀಸ್ ಮಾಡಿ ಒಣಗಿಸಿ ಒಂದು ಐದಾರು ಬಿಸಿಲಿಗೆ ಒಣಗಿಸಿ ತೆಳ್ಳಗೆ ಮಾಡಬೇಕು ಸರ್. ಆಮೇಲೆ ನಮ್ಮ ಈ ಇದರಲ್ಲಿ ಪುಡಿ ಆಗ್ತದೆ ಮಿಕ್ಸಿಯಲ್ಲಿ. ಕೆಲವರು ಮಿಕ್ಸಿಯಲ್ಲಿಗೆ ಕೊಡುದಿಲ್ಲ, ಆದ್ರೆ ಅಷ್ಟು ತೆಳ್ಳಗೆ ಚಿಪ್ಸ್ ತರ ಮಾಡಿದ್ರೆ ಒಣಗಿಸಿ ಇಟ್ಟಿದ್ದೇನೆ, ನನಗೆ ಬೇಕಾದಾಗ ಪುಡಿ ಮಾಡ್ಕೊಳ್ತೇನೆ. ಆ ಪುಡಿ ಒಂಚೂರು ಹಾಕಿಬಿಟ್ರೆ ಸಾಕು ಸರ್ ಅಡಿಗೆಗೆ, ತುಂಬಾ ಒಳ್ಳೆ ಪರಿಮಳ. ಮತ್ತೆ ಯಾವ ಗೆಡ್ಡೆಗಳನ್ನು ಮಾಡಿದ್ರಿ? ಮತ್ತೆ ಒಂದು ಮಾವಿನಕಾಯಿ ಹಾಗೆ ಪರಿಮಳ ಬರುವ ಒಂದು ಶುಂಠಿ ಹೇಳ್ತಾರೆ ತುಳುವಲ್ಲಿ, ಕುಕ್ಕು ಶುಂಠಿ ಹೇಳ್ತಾರೆ, ಅದನ್ನು ಮಾಡಿದ್ದೇನೆ. ಅದು ಹೆಚ್ಚು ಅವಶ್ಯಕತೆ ಇಲ್ಲ, ಉಪ್ಪಿನಕಾಯಿಗೆ ಪರಿಮಳಕ್ಕೆ ಮಾಡಬಹುದು. ಆಮೇಲೆ ಪ್ರತಿನಿತ್ಯ ದೋಸೆಗೆ ಚಟ್ನಿಗೆ ಆಗ್ತದೆ, ಶುಂಠಿ ಮಾಡಿದ್ದೇನೆ. ನಮಗೆ ನಾವು ಹೊರಗಿಂದ ಶುಂಠಿ, ಕಾಯಿ ಮೆಣಸು, ಅರಸಿನ, ಇದು ಸುವರ್ಣಗಡ್ಡೆ, ಇದು ಯಾವುದನ್ನು ನಾನು ಮನೆಗೆ ತರುವುದಿಲ್ಲ. ಮತ್ತೆ ಕುಂಬಳಕಾಯಿ ಕೂಡ ಈ ಸಲ ತುಂಬಾ ಆಗಿದೆ, ಅದು ನಟ್ಟು ಪೇರಳೆ ಸಸಿ ಇದೆ ಒಂದು ಮನೆಯಲ್ಲಿ, ಅದರ ಮೇಲೆ ಹೋಗಿಬಿಟ್ಟಿದೆ, ಅದು ಟ್ಯಾರೆಸಿಗೆ ಬಂದು ಬಿಟ್ಟಿದೆ. ಆದ್ರಿಂದ ಕುಂಬಳಕಾಯಿ ಕೂಡ ಪೇರಳೆ ಮರದಲ್ಲಿ ಕುಂಬಳಕಾಯಿ ಆಗಿಬಿಟ್ಟಿದೆ. ಅದು ಸರಿ, ಆದ್ರಿಂದ ಇದನ್ನೆಲ್ಲ ಮಾಡ್ಲಿಕ್ಕೆ ಆಗ್ತದೆ. ಈಗ ಗೊಬ್ಬರ ಕೊಡುವಾಗ ಒಂದು ಸಲ ಕೊಟ್ಟರೆ ಸಾಕಾಗ್ತದೆ? ಒಂದು ಸಲ ಆಗುದಿಲ್ಲ. ಒಂದು ವಿಷಯ ಏನಂದ್ರೆ, ತಾರಸಿ ತೋಟದಲ್ಲಿ ಗೊಬ್ಬರವನ್ನು ನೀವು ಮಗುವಿಗೆ ಇದು ಹಾಲು ಉಣಿಸಿದ ಹಾಗೆ ಕೊಡಬೇಕಾಗ್ತದೆ. ನನ್ನ ಅನುಭವ, ನಾನೊಂದು 15 ದಿನ ಆ ಗಿಡ ಯಾಕೆ ಮೇಲೆ ಬರಲಿಲ್ಲ ಹೇಳಿದ ತಕ್ಷಣ ಗೊಬ್ಬರ ಹಾಕ್ತೇನೆ. ಆ ಗಿಡದಲ್ಲಿ ಮಾತನಾಡುವ ಕ್ರಮ ಉಂಟು ಬೆಳಗ್ಗೆ ಮತ್ತು ಸಾಯಂಕಾಲ, ನನಗೂ ಆನಂದ ಆಗ್ತದೆ, ಆ ಗಿಡ ನನಗೆ ಫಲ ಕೊಡ್ತದೆ ಎಂಬ ಸಂತೋಷವೂ ಉಂಟಾಗ್ತದೆ. ಅದು ಸರಿ. ಹಾಗೆ ಅದಕ್ಕೆ ತಿಂಗಳಲ್ಲಿ ನಾನು 3 ಬಾರಿ ಹಾಕ್ತೇನೆ, ತಾರೀಕು ನೆನಪಿಟ್ಟು 1, 10 ಹಾಗೆ 10, 20 ಅಂತ ಹೇಳಿ 10 ದಿನಕ್ಕೆ ಒಮ್ಮೆ 3 ಸಲ. ಅದು ಹೆಚ್ಚು ಹಾಕುದು ಬೇಡ, ನಾನು ನೀರು ಮಾಡಿಟ್ಟಿರ್ತೇನೆ ಒಂದು ಬಕೆಟಲ್ಲಿ, ನೆಲಗಡಲೆ ಹಿಂಡಿ, ಕೋಕೋಪಿಟ್ಟು ಸೀದಾ ಹಾಕ್ತೇನೆ ನಾನು, ಅದು ಮಡಿಕೆಯ ಗೊಬ್ಬರವನ್ನು ಡೈರೆಕ್ಟ್ ಹಾಕ್ತೇನೆ, ಅದು ಪುಡಿ ಪುಡಿ ಪುಡಿ ಪುಡಿಯಾಗಿ ಇರ್ತದೆ ಸರ್, ನಮ್ಗೆ ಏನು ಅವಲಕ್ಕಿ ಹಾಕಿದ ಹಾಗೆ ಆಗ್ತದೆ, ತುಂಬಾ ಒಳ್ಳೆ ಗೊಬ್ಬರ. ನೀವು ಬೇರೆ ಗೊಬ್ಬರವನ್ನ ಹಾಕ್ಲಿಕ್ಕೆ ಟ್ರೈ ಮಾಡ್ಲಿಲ್ಲ? ಬೇರೆ ಗೊಬ್ಬರ ಹಾಕಿ ಯಾಕೆ ಅಗತ್ಯ ಇಲ್ಲ, ಇದರಲ್ಲಿ ಆದದ್ದು ನನಗೆ ಸಾಕಾಗಿದೆ, ಬೇಕಾದಷ್ಟು ಸಾಕಾಗಿ ಬೇಕಾದಷ್ಟು. ಸತ್ಯವಾಗಿ ಹೇಳುದಂದ್ರೆ ಟೊಮೆಟೋಗೆ ರೇಟ್ ಇಲ್ಲ ಸರ್, ಈ ಸಲದ ಟೊಮೆಟೊ ನನಗೆ ಆಶ್ಚರ್ಯ ಆಗಿದೆ. ಈ ಒಂದು 5-6 ಗಿಡ ನಟ್ಟೆ, ಎಲ್ಲದರಲ್ಲೂ ಟೊಮೆಟೊ, ಅದು ಒಂದು ಸತ್ತಿತು, ಮತ್ತೊಂದು ಗಿಡ ಹುಟ್ಟಿತು, ಮತ್ತೊಂದು ನಟ್ಟೆ. ಹೀಗೆ ನಾನು ಈ ಸಲ ಒಂದು ಸುಮಾರು ಮಂದಿ, ಒಂದು 5-6 ಮಂದಿಗೆ ನಾನು 1/2 ಕಿಲೋ ಕೊಟ್ಟಿದ್ದೇನೆ, ಅಲ್ಲಿಗೆ ಅದು 4 ಕೆಜಿ ಆಯ್ತು. ಅದು ಸರಿ. ಈಗ ನಿಮ್ಗೆ ಹೇಳಿದ್ರೆ ದಿನ ದಿನದ ಖರ್ಚಿಗೆ ಬೇಕಾಗುವ ಎಲ್ಲ ತರಕಾರಿಯನ್ನು ಮಾಡ್ತೀರಿ, ಸರಿ. ಇದರ ಜೊತೆಗೆ ಯಾವ್ದಾದ್ರು ಹೊಸತ್ತು ಬೇರೆ ಕಡೆಯದ್ದು ಪ್ರಯೋಗ ಮಾಡಿದ್ದು ಉಂಟು? ಹೊಸತ್ತು ನಾನು ಮಾಡ್ಲಿಲ್ಲ, ಯಾಕೆಂದ್ರೆ ನನ್ನ ಟೆರೆಸಿಯಲ್ಲಿ ಜಾಗ ಇರುವಲ್ಲಿ ಎಲ್ಲ ಮಾಡಿ ಆಯ್ತು ನಾನು. ಇನ್ನು ಹೊಸತ್ತು ನಮ್ಗೆ ಆಗುದಿಲ್ಲ, ಯಾವ್ದು ಕ್ಯಾಬೇಜ್ ಗೀಬೇಜ್ ಎಲ್ಲ ನಮ್ಮ ಊರಿನಲ್ಲಿ ಆದದ್ದು ನನಗೆ ಗೊತ್ತಿಲ್ಲ ಸರ್. ಮಾಡುವ ಅಂತ ಇದೆ ಆಸೆ, ಬಟ್ ಇನ್ನು ಬೀಜ ಸಂಸ್ಕರಣೆಯಿಂದ ಬೀಜ ನೋಡಿ ಏನೇನು ಇದೆ ಅಂತ ಹೇಳಿ ನೋಡಿ. ಮೂಲಂಗಿ ಆಗ್ತದೆ, ಬೀಟ್ರೂಟ್ ಮಾಡ್ಲಿಲ್ಲ ಇಲ್ಲ. ಆದ್ರಿಂದ ಇದು ಮುಖ್ಯವಾಗಿ. ಮತ್ತೆ ಸ್ವಲ್ಪ ದೊಡ್ಡ ಅಂತ ಹೇಳಿದ್ರೆ ಕಸಿ ಯಾವ್ದಾದ್ರು ಗಿಡಗಳನ್ನ, ಹಣ್ಣಿನ ಗಿಡಗಳನ್ನ? ಹಣ್ಣಿನ ಗಿಡಗಳನ್ನು ನಾನು ಟೆರೆಸ್ನಲ್ಲಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಸರ್, ಒಂದು ಲೀಕೇಜ್ ಎಲ್ಲ ಆಗುದು ಬೇಡ ಎಂಬ ಅರ್ಥ. ನನ್ನ ಮುಖ್ಯವಾಗಿ ಟೆರೆಸ್ ಕೃಷಿ ನಾನು ಮಾಡಿದ ಉದ್ದೇಶ ಏನಂದ್ರೆ, ಪ್ರತಿನಿತ್ಯ ನಮ್ಗೆ ಒಳ್ಳೆಯ ತರಕಾರಿ ಸಿಗಬೇಕು ಅಂತ ಎಂಬ ಆಸೆಯಲ್ಲಿ. ಆಸೆಯಿಂದ ಈ ತರಕಾರಿಯನ್ನೆಲ್ಲ ಮಾಡಿದಾಗ ನಿಮಗೆ ಎಲ್ಲರೂ ಕೂಡ ಇದನ್ನು ಮಾಡಬಹುದು ಅಂತ ಅನಿಸ್ತದ? ಹೇಗೆ? ಎಲ್ಲರಿಗೂ ಮಾಡಲಿಕ್ಕೆ ಹೇಳಬೇಕು ಸರ್ ನೀವು, ಯಾಕಂದ್ರೆ ಒಂದು ಮನೆಯಲ್ಲಿ ಒಂದು ಗೃಹಿಣಿ ಇದ್ದೇ ಇದ್ದಾಳೆ. ಹೌದು. ಅವಳಿಗೆ ಬೆಳಗ್ಗೆ TV ಏನೇ ನೋಡಿ, ಮೊಬೈಲ್ ನೋಡಿ, ವಾಟ್ಸಪ್ ನೋಡಿ, ಆದರೂ ಮಾನಸಿಕ ನೆಮ್ಮದಿ ಕೊಡುದು ಈ ಕೃಷಿ. ಆದ್ರಿಂದ ಕೃಷಿ ನಾನೇ ಸುಮಾರು ನಿಮ್ಮ ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮದಿಂದಲೇ ನಾನು ನಿಜವಾಗಿ ಸಂತೋಷ ಪಡ್ತೇನೆ. ಅದು ಪ್ರತಿದಿನ ನಾನು ಬಿಡುವುದಿಲ್ಲ, ಎಲ್ಲಿದ್ರೂ 6:40 ಆಗುವಾಗ ನಾನು ರೇಡಿಯೋ ಆನ್ ಮಾಡ್ತೇನೆ. ನನ್ನ ಮನೆಯಲ್ಲಿ 2 ಟ್ರಾನ್ಸಿಸ್ಟರ್ ಉಂಟು, ಅದು ಸರಿ ಇಲ್ಲ, ಆದರೂ ಅದನ್ನು ಬಹಳ ರಿಪೇರಿ ಅಂದರೆ ಬೇರೆ ಸಿಗ್ತಾ ಇಲ್ಲ, ಅದನ್ನೇ ಉಪಯೋಗಿಸಿ ಕೇಳ್ತಾ ಇದ್ದೆ. ಅದು ಸರಿ. ಇದರಿಂದಾಗಿ ಸ್ಫೂರ್ತಿ ಪಡೆದು ತುಂಬಾ ಖುಷಿ ಆಯ್ತು. ಅದು ಸರಿ. ಈಗ ಈ ಒಂದು ತಾರಸಿಯ ಕೃಷಿಯಲ್ಲಿ ಇದನ್ನ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂತ ನಿಮ್ಗೆ ಅನಿಸುವುದಿಲ್ಲ? ಅನಿಸ್ತದೆ, ಆದ್ರೆ ಏನು ಗೊತ್ತಾ ಸರ್, ನನಗೆ ಸಾಕು ಅಂತ ಹೇಳುವಾಗ ನಾನು ಮಾರಾಟಕ್ಕೆ ಅವಶ್ಯ ಇಲ್ಲ ನೋಡಿ. ತೊಂಡೆಕಾಯಿ ಆಯ್ತು, ಆಗ ನನಗೆ ಜಾಸ್ತಿ ಆಯ್ತು, ಯಾರಿಗಾದ್ರೂ ಕೊಟ್ಟು ಪ್ರತಿನಿತ್ಯ ಒಬ್ಬರಿಗೆ ಕೊಡುದು ಅಂತ ಹೇಳಿದ್ರು ಅದು ಸರಿಯಲ್ಲ. ಅಂಗಡಿ ಕೊಟ್ಟರು ಅದು ಲಾಭವೋ ನಷ್ಟವೋ, ನಾ ವಸ್ತು ಒಂದು ನನ್ನ ಮನೆಯಿಂದ ಒಳ್ಳೇದಾಗಿ 4 ಜನರು ಊಟ ಮಾಡಲಿ ಎಂಬ ಅರ್ಥದಲ್ಲಿ ಕೊಟ್ಟಿದ್ದೇನೆ, ಲಾಭ ನಷ್ಟ ನೋಡ್ಲಿಲ್ಲ. ಈಗ ಟೆರೆಸ್ ಕೃಷಿಯಿಂದಾಗಿ ಲೀಕೇಜ್ ಆಗ್ತದೆ ಅಂತ ಕೆಲವರು ಹೇಳ್ತಾರೆ, ನಿಮ್ಗೆ ಏನಾದ್ರೂ? ನಮಗೆ ಈವರೆಗೆ ಲೀಕೇಜ್ ಆಗ್ಲಿಲ್ಲ, 25 ವರ್ಷ ಆಯ್ತು ಮನೆ ಕಟ್ಟಿ, ನಾನು ಕೃಷಿ ಶುರು ಮಾಡಿ 6-7 ವರ್ಷ ಆಯ್ತು.

ಭೂಷಣ ಅವರು ಹಾಡಿರುವ ಕನಕದಾಸರ ಕೀರ್ತನೆ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಕನ್ಯಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಕನ್ಯಾರಮ್ಮ. ಕಮ್ಮ ಕೋಲನ ವೈರಿ ಸುತನಾದ ಸುಂಡಿಲ ಹೆಮ್ಮಯ್ಯ ಗಣನಾಥನೆ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಕನ್ಯಾರಮ್ಮ. ಮೊರೆ ಕಪ್ಪಿನ ಭಾವ ಮೊರೆದ ಗಲದ ಕಿವಿ ಕೋರೆದಾಡೆಯ ನಾರಮ್ಮ. ಮೊರೆ ಕಪ್ಪಿನ ಭಾವ ಮೊರೆದ ಗಲದ ಕಿವಿ ಕೋರೆದಾಡೆಯ ನಾರಮ್ಮ. ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ ಆ ಕಣ್ಣನ ಸುತ ಮುರಿದಿಟ್ಟ ಚಂದ್ರನ ಧೀರತ ಗಣನಾಥನೆ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಕನ್ಯಾತಮ್ಮ. ದಟ್ಟಿಯು ಹಿಡಿದುಟ್ಟ ಚಲನದ ದಿಟ್ಟ ನಿವನಾರಮ್ಮ. ಪುಟ್ಟ ದಟ್ಟಿಯು ಹಿಡಿದುಟ್ಟ ಚಲನದ ದಿಟ್ಟ ನಿವನಾರಮ್ಮ. ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಆ ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಕೊಟ್ಟೆಯ ಗಣನಾಥನೆ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಕನ್ಯಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಬಲನುಲ್ಲ ಕಾಶಿಗ ನಿವನಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಬಲನುಲ್ಲ ಕಾಶಿಗ ನಿವನಾರಮ್ಮ. ಲೇಸಾಗಿ ಜನರ ಸಲಹುವ ಕಾದಿ ನೆಲೆಯಾದಿ ಆ